ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ನಾಟಕ ಶ್ರೀಕೃಷ್ಣ ಪಾರಿಜಾತ ಪ್ರಸ್ತುತಪಡಿಸುತ್ತಾರೆ ಜಮಖಂಡಿಯ ಮಲ್ಲಯ್ಯಸ್ವಾಮಿ ಅಥಣಿ ಹಾಗೂ ಸಂಗಡಿಗರು. ಚಲುವ ಎಳೆನಗೆ ಮುಖದಾಂಬೆ ನೀನು ಈಶ್ವರನ ಬಂಬೆ ಅಛಭವ ಮಹೇಂದ್ರ ಪೂಜೆಗೊಂಡೆ ನಾನಿನ್ನ ಕಂಡ ಎನ್ನ ಮತ್ತಿಗೆ ಸಹಕಾರಿಯಾಗಿರುವೆಂಬೆ ಸ್ವಾಮಿ ಶರಣ ಮಾಡಾನೇನಾ ಕಡಿ ಮೇಲೆ ನಕ್ಕು ನಲಿದು ನಕ್ಕು ನಲಿಯೂ ತರಂಗ ನಕ್ಕು ನಲಿಯೂ ತರಂಗ ನಕ್ಕು ನಲಿದು ರಂಗ ಶಯನ ಮಾಡಿ ಗುರುತಾಗ್ಲಿಲ್ಲ ಅಪ್ಪ ನಮ್ಮ ಗುರುತಾಗಲಿಕ್ಕ ತಾವು ಯಾರಂತ ಹೇಳಿ ಅಷ್ಟು ವಿಚಾರ ಮಾಡ್ಲಿಕ್ಕೆ ಈಗ ಸದ್ಯ ಏನಾಗಬೇಕಾಗಿದೆ ಈಗ ಸದ್ಯ ತಮ್ಮ ಪರಿಚಯ ನನಗಾಗಬೇಕಾಗಿದೆ ನನ್ನ ಪರಿಚಯವು ನಿನಗಾಗಬೇಕಾಗಿದೆ ಮತ್ತು ನಿನ್ನ ಪರಿಚಯವು ನನಗಾಗಬೇಕಾಗಿದೆ ಅದಕ್ಕಾಗಿ ನಾನು ಬಂದಂತವನು ಯಾರು ತಾವು ಯಾರು ಕೇಳು ಹೇಳು ನಂದ ಕಂದ ಗೋವಿಂದ ಆದಿತ್ಯನಲ್ಲಿ ನಾನು ವಿಷ್ಣು ತಾವು ವಿಷ್ಣು ಜ್ಯೋತಿಗಳಲ್ಲಿ ತೇಜಸ್ವಿಯಾದ ಸೂರ್ಯನು ನಾನು ಆ ಸೂರ್ಯನು ತಾವೇ ಮರುತರಲ್ಲಿ ಮರುಚಿಯು ನಾನು ಮರುಚಿಯು ತಾವೇ ನಕ್ಷತ್ರಗಳಲ್ಲಿ ಚಂದ್ರನು ನಾನು ಚಂದ್ರನು ತಾವೇ ಇಂದ್ರಿಗಳಲ್ಲಿ ಮನಸ್ಸು ನಾನು ಮನಸ್ಸು ತಾವೇ ಪ್ರಾಣಿಗಳಲ್ಲಿ ಚೈತನ್ಯವು ನಾನು ಚೈತನ್ಯವು ತಾವೇ ರುದ್ರರಲ್ಲಿ ಶಂಕರನು ನಾನು ಶಂಕರನು ತಾವೇ ಯಕ್ಷಿರಾಕ್ಷಸರಲ್ಲಿ ಕುಬೇರನು ನಾನು ಕುಬೇರನು ತಾವೇ ನಾನು ಎಲ್ಲರಲ್ಲಿ ಎಲ್ಲರಲ್ಲಿ ಕೀರ್ತಿ ಕೀರ್ತಿ ವಾಣಿ ವಾಣಿ ಪ್ರತಿ ಪ್ರತಿ ಮೇಧ ಮೇಧ ಶಕ್ತಿ ಶಕ್ತಿ ಪ್ರತಿ ಪ್ರತಿ ಕ್ಷಮೆ ಕ್ಷಮೆ ಇಷ್ಟೆಲ್ಲವೂ ನಾನೇ ಇದ್ದೇನೆ ಗುರುತಾಯ್ತು ಅಪ್ಪ ಇಷ್ಟೆಲ್ಲ ನೀವು ನನಗೆ ತಿಳಿಸಿ ಹೇಳಿದ್ರು ಕೂಡ ತಾವು ಯಾರಾದ್ರೆ ಅನ್ನೋದು ನನಗೆ ಗುರುತಾಗಿಲ್ರಿ ಅಲ್ಲ ನಿನಗೆ ಹಾಗೆ ಹೇಳಿದ್ರೆ ಗುರುತಾಗ್ತದೆ ನಮಗೆ ನೀವು ತಿಳಿಯಂಗೆ ಹೇಳ್ಬೇಕ್ರಿ ಇಷ್ಟೇಳಿದ್ರೆ ಗುರುತಾಗ್ತದೆ ಆಗ್ತದ ಹೇಳು ಹೇಳ್ರಿ ವಸುದೇವ ದೇವಕ್ಕಿ ಸೂತ ಆ ವಸುದೇವ ದೇವಕ್ಕಿ ಸೂತ ವಸುದೇವ ದೇವಕ್ಕಿ ಸೂತ ಆ ವಸುದೇವ ದೇವಕ್ಕಿ ಸೂತ ಎಲ್ಲ ಜನ ಕೃಷ್ಣನಾಥ ಗುರುತಾಯ್ತು ಇನ್ನೂ ನಿನಗೆ ಗುರುತಾಗಿಲ್ಲ ಆದಿತ್ಯನಲ್ಲಿ ನಾನು ವಿಷ್ಣು ವಿಷ್ಣು ಆದಿಯಲ್ಲಿ ನಾರಾಯಣ ನಾರಾಯಣ ನಾರಾಯಣ ಮಗ ಯಾರು ಯಾರಿಪ್ಪ ನಾರಾಯಣ ಮಗ ಬ್ರಹ್ಮ ಆ ಬ್ರಹ್ಮನ ಮಗ ಯಾರು ಬ್ರಹ್ಮನ ಮಗ ಭೃಗು ಆ ಭೃಗುವಿನ ಮಗ ಯಾರು ಭೃಗುವಿನ ಮಗ ಭೈರಾಜ ಭೈರಾಜನ ಮಗ ಯಾರು ಭೈರಾಜನ ಮಗ ಕಾ ಕಾಶಿ. ಕಾಶಿ ಮಗ ಯಾರಿ? ಕಾಶಿ ಮಗ ಸೂರ್ಯ. ಸೂರ್ಯನ ಮಗ ಯಾರಿ? ಸೂರ್ಯನ ಮಗ ಶನಿ. ಶನಿ ಮಗ ಯಾರಿ? ಶನಿನ ಮಗ ಇಂದ್ರ. ಇಂದ್ರನ ಮಗ ಯಾರಿ? ಇಂದ್ರನ ಮಗ ನವೀಂದ್ರ. ನವೀಂದ್ರನ ಮಗ ಯಾರಿ? ನವೀಂದ್ರನ ಮಗ ಮಹಾದಂತ. ಮಹಾದಂತನ ಮಗ ಯಾರಿ? ಮಹಾದಂತನ ಮಗ ತ್ರಿಶಂಕು. ತ್ರಿಶಂಕುವಿನ ಮಗ ಯಾರಿ? ತ್ರಿಶಂಕುವಿನ ಮಗ ಹರಿಶ್ಚಂದ್ರ. ಹರಿಶ್ಚಂದ್ರನ ಮಗ ಯಾರಿ? ಹರಿಶ್ಚಂದ್ರನ ಮಗ ರೋಹಿದಾಸ. ರೋಹಿದಾಸನ ಮಗ ಯಾರಿ? ರೋಹಿದಾಸನ ಮಗ ನಳ. ನಳನ ಮಗ ಯಾರಿ? ನಳನ ಮಗ ಕುಸುಪ್ತಿ. ಕುಸುಪ್ತಿ ಮಗ ಯಾರಿ? ಕುಸುಪ್ತಿ ಮಗ ಅಮರ. ಅಮರನ ಮಗ ಯಾರಿ? ಅಮರನ ಮಗ ಪುನರುದ. ಪುನರುದನ ಮಗ ಯಾರಿ? ಪುನರುದನ ಮಗ ತದ್ಗು. ತದ್ಗುವಿನ ಮಗ ಯಾರಿ? ತದ್ಗುವಿನ ಮಗ ಅರಣ್ಯ. ಅರಣ್ಯನ ಮಗ ಯಾರಿ? ಅರಣ್ಯನ ಮಗ ಅನರಾಜ. ಅನರಾಜನ ಮಗ ಯಾರಿ? ಅನರಾಜನ ಮಗ ದಶರಥ ರಾಜ. ದಶರಥ ರಾಜನ ಮಗ ಯಾರಿ? ದಶರಥ ರಾಜನ ಮಗ ಶ್ರೀರಾಮ. ಶ್ರೀರಾಮನ ಮಗ ಯಾರಿ? ಶ್ರೀರಾಮನ ಮಗ ಲವ. ಲವನ ಮಗ ಯಾರಿ? ಲವನ ಮಗ ಬಿಂದು. ಬಿಂದುವಿನ ಮಗ ಯಾರಿ? ಬಿಂದುವಿನ ಮಗ ನಂದಗೋಪಾಲ. ನಂದಗೋಪಾಲನ ಮಗ ಯಾರಿ? ನಂದಗೋಪಾಲನ ಮಗ ಸೀಳಗೋಪಾಲ. ಸೀಳಗೋಪಾಲನ ಮಗ ಯಾರು? ಸೀಳಗೋಪಾಲನ ಮಗ ವಸುದೇವ. ವಸುದೇವನ ಮಗ ಯಾರು? ವಸುದೇವನ ಮಗ ನಾನು ಶ್ರೀಕೃಷ್ಣನಿಗೆ ಭಕ್ತರಿಂದ ಹುಟ್ಟಿದ್ದೇನೆ ನೋಡು. ಧನ್ಯ ಧನ್ಯನಾದ ಪರಮಾತ್ಮ. ಅಪ್ಪ ಇಷ್ಟೆಲ್ಲ ತಾವು ಹೇಳಿದ ಕೂಡಲೇ ತಾವು ಯಾರನ್ನು ನನಗೆ ಗುರುತಾತ್ರಿ? ಸಂತೋಷ. ತಾವು ಎಂಥ ಎಂತ ವೇದ ವೇದ್ಯನೇ? ನಾರಾಯಣನೇ. ನಾರಾಯಣ ವಾಸುದೇವನೇ. ದೇವನೇ ಅಚ್ಯುತ ರಮೇಶ ಜಗನ್ನಿವಾಸನೇ. ಜಗನ್ನಿವಾಸನೇ ಅನಂತ ವೈಕುಂಠ ಸರ್ವಾತ್ಮಕ ಶಕ್ತಿ ಉಳ್ಳವನೇ. ಶಕ್ತಿ ಉಳ್ಳವನೇ ಸಕಲ ಕಾರಣ ಮೂರ್ತಿಯೇ. ಮೂರ್ತಿಯೇ ಪುಣ್ಯ ಪಾಪ ಲೇಪನ ಇರದವನೇ. ಇರದವನೇ ಅನಂತ ಗುಣವಂತನೇ ಸ್ವಾಮಿ. ವಿಜ್ಞಾನಮಯ ರೂಪನೇ. ರೂಪನೇ ದೋಷ ದೂರನೇ. ದೋಷ ದೂರನೇ ಜಗತ್ತಿನಲ್ಲಿ ಅನೇಕ ರೂಪಗಳಿಂದ ವಿರಹಿಸುವವನೇ. ವಿರಹಿಸುವವನೇ ವಿಕಾರವಿಲ್ಲದವನೇ. ವಿಕಾರವಿಲ್ಲದವನೇ ಚಿತ್ರ ಮಹಿಮೆಗಳು ತೋರಿಸುವವನೇ. ತೋರಿಸುವವನೇ ಯದಕುಲ ಲಲಾಮಣಿ. ಸ್ವಾಮಿ ತಾವು ಯಾರು ಎಂದು ಗೊತ್ತಾತ್ರಿ? ಸಂತೋಷ. ಈಗ ಸದ್ಯ ಈ ಕೃಷ್ಣ ಅವತಾರವನ್ನು ತೆಗೆದುಕೊಂಡು ಇಲ್ಲಿಗೆ ಬರಲಿಕ್ಕೆ ಕಾರಣ ಏನ್ರಿ? ಈ ಕೃಷ್ಣ ಅವತಾರ ಧಾರಣ ಮಾಡಲಿಕ್ಕೆ ಏನು ಕಾರಣ ಕೇಳು. ಧರ್ಮಶ ನಿರ್ಭವತಿ ಭಾರತ. ಭಾರತ ಅದ್ಭುತ ನಮ್ಮ ಧರ್ಮಶ. ಅಧರ್ಮಶ ತದಾತ್ಮನ ಸಜಾಮ್ಯ. ಹೆಚ್ಚಾದ ಕಾರಣ ಪಾಪಗಳು ಹೆಚ್ಚಾದ ಕಾರಣ ಈ ಕೃಷ್ಣ ಅವತಾರ ಧಾರ ಮಾಡ್ಲಿಕ್ಕೆ ಕಾರಣ ಆಗಿದೆ. ಅಪ್ಪ ಪಾಪಗಳು ಹೆಚ್ಚಾಗ್ಯಾವ ಅಂತ ಹೇಳ್ತಿರಲ್ಲ, ಅಂಥ ಪಾಪಗಳಂದ್ರೆ ಅವು ಯಾವ್ಯಾವ? ಯಾವ್ಯಾವ? ಯಾವ್ಯಾವ? ಗೋಹತ್ಯ. ಗೋಹತ್ಯೆ. ಬಾಲ್ಯ ಹತ್ಯೆ. ಬಾಲ್ಯ ಹತ್ಯೆ. ಬ್ರಹ್ಮ ಹತ್ಯೆ. ಬ್ರಹ್ಮ ಹತ್ಯೆ ಮತ್ತು ಸ್ತ್ರೀ ಹತ್ಯೆ. ಸ್ತ್ರೀ ಹತ್ಯೆ. ಇಂತಿಂಥ ಪಾಪಗಳನ್ನು ಮಾಡತೊಡಗಿದ್ರು. ಇಂಥ ಪಾಪಗಳನ್ನು ಯಾರ್ಯಾರು ಮಾಡತೊಡಗಿದ್ರಿ? ಮಾಡತಕ್ಕಂಥವರು ಯಾರು? ಅವರು ಯಾರು ಕೇಳು. ಹೇಳ ಪರಿತ್ರ ನಾಯ ಸಾಧು ನಾಮ. ಸಾಧು ನಾಮ ವಿನಾಶಾಯ ಚ ದುಷ್ಕೃತ. ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ. ನಾರ್ಥಾಯ ಸಂಭವ ಮೇ ಯುಗೇ ಯುಗೆ. ಮಾಡತಕ್ಕಂಥವರು ಯಾರು? ಯಾರ್ಯಾರು? ಬಾಣಾಸುರ. ಬಾಣಾಸುರ. ಬಕಾಸುರ. ಬಕಾಸುರ. ಜರಾಸಂಧ. ಜರಾಸಂಧ. ಎನ್ನ ಮಾವನಾಗಿರತಕ್ಕಂಥ ಕೌಸಾಸುರ. ಕೌಸಾಸುರ. ಇಂತಿಂತ ಮಹಾನ್ ಮಹಾನ್ ರೈತರ ಹುಟ್ಟಿ ಪಾಪಗಳನ್ನು ಮಾಡತೊಡಗಿದರು. ಮಾಡತೊಡಗಿದರು ಆವಾಗ್ಯ. ಈ ಪಾಪದ ಭಾರವನ್ನು ತಾಳಲಾರ ತಾಳಲಾರದೆ ಭೂದೇವಿ ಏನ್ ಮಾಡ್ಲಿಪ್ಪ? ತನ್ನ ಸ್ವರೂಪವನ್ನು ಬಿಟ್ಟು ಘೋರ ಉಪಧಾರಣ ಮಾಡಿಕೊಂಡು ಎನ್ನ ಬಳಿಗೆ ಬಂದಳು. ಬಂದು ಆವಾಗ್ಯ ನಾನು ಕ್ಷೀರಸಾಗರದಲ್ಲಿ ಲಕ್ಷ್ಮಿ ಸಮೇತನಾಗಿ ವಾಸ ಮಾಡ್ತಾ ಇದ್ದೆ. ತಾವು ಇದ್ರಿ. ಆವಾಗ ಎನ್ನ ಹತ್ತರ ಬಂದು ಬಂದು ಎನ್ನ ಅನೇಕ ತರದ ನಾಮಸ್ಮರಣೆಯನ್ನು ಮಾಡಿದಳು. ಅಪ್ಪ ಏನಂತ ಮಾಡಿದ್ರಿ? ಆಹೋ ಶ್ರೀಮನ್ ನಾರಾಯಣನೇ. ನಾರಾಯಣನೇ ಮಹಾನ್ ಮಹಾನ್ ರೈತರ ಹುಟ್ಟಿ ಹುಟ್ಟಿ ಕೆಟ್ಟ ಕೆಟ್ಟ ಪಾಪಗಳನ್ನು ಮಾಡತೊಡಗಿದರು. ಇದನ್ನು ನಾನು ಸಹಿಸಲಾರೆ. ಸಹಿಸಲಾರೆ ನನ್ನನ್ನು ಮುಕ್ತರನ್ನಾಗಿ ಮಾಡೆಂದು ಬೇಡಿಕೊಂಡಳು. ಆವಾಗ ತಾವೇ ಹೇಳಿದ್ರಿ? ಆವಾಗ ಭೂದೇವಿಗೆ ನಾನು ವಚನ ಕೊಟ್ಟೆ. ಏನಂತ ಹೇಳಿ ವಚನ ಕೊಟ್ರಿ? ಎಲ್ಲೋ ಭೂದೇವಿ, ಭೂದೇವಿ ನೀನೇನು ಚಿಂತಿಸಬೇಡ, ಚಿಂತಿಸಬೇಡ, ನೀನೇನು ಭಯ ಪಡಬೇಡ, ಭಯ ಪಡಬೇಡ. ನಾನು ವಸುದೇವ ದೇವಕ್ಕೆ ಎಂಟನೇ ಗರ್ಭದಲ್ಲಿ ಶ್ರೀಕೃಷ್ಣನಾಗಿ ಜನಿಸಿ ಬಂದು ನೀನು ಅತ್ತಂತ ಭೂಭಾರವನ್ನು ಇಳಿಸುತ್ತೇನೆ ವಚನ ಕೊಟ್ಟ. ವಚನ ಕೊಟ್ರಿ. ಆ ವಚನ ಕೊಟ್ಟ ಪ್ರಕಾರ ಸದ್ಯ ನಾನು ಇಲ್ಲಿಗೆ ಬಂದಿದ್ದೀನಿ ನೋಡು. ಬರೋಬ್ಬರಿ ಯಾತ್ರಿ, ಏನು ತಾವು ಒಬ್ಬಾತ್ರ ಬಂದಿರು? ತಮ್ಮ ಸಂಗಡಿ ಯಾರ್ಯಾರು ಕುಡ್ಕೊಂಡು ಇಲ್ಲಿ ಬಂದಿರಿ? ಸಂಗಡ ಬಂದಂತವರು ಯಾರು? ಅವರು ಯಾರು ಕೇಳು. ನಾ ಮಾಧವ ಮಧುಸೂದನ, ವೈಕುಂಠವಾಸ ಭಟ್ಟ ಜನ ಪೋಷ, ನಾರಿ ರುಕ್ಮಿಣಿ ಹಾಗೂ ಹಾಗೂ ಸತ್ಯ ಬಾಬ, ಮಾಧವ ಮಧುಸೂದನ, ನಾ ಮಾಧವ ಮಧುಸೂದನ, ಮಧುಸೂದನ ಮಧುಸೂ. ಸಂಗಡ ಬಂದಂತವರು ಯಾರು? ಯಾರ್ಯಾರು? ಮಿತ್ರವತಿ, ಮಿತ್ರವತಿ, ಜಾಂಬವತಿ, ಜಾಂಬವಂತಿ, ಗಂಧಿ, ಗಂಧಿ, ಸುಗಂಧಿ, ಸುಗಂಧಿ, ಕಾಳಿಂದಿ, ಕಾಳಿಂದಿ, ತುಳಸಿ, ತುಳಸಿ, ಸತ್ಯಭಾಮ ಮತ್ತು ರುಕ್ಮಿಣಿ, ಆ ರುಕ್ಮಿಣಿ, ಇಷ್ಟೆಲ್ಲರನ್ನು ಕೂಡಿಕೊಂಡು ನಾನು ಇಲ್ಲಿಗೆ ಬಂದಿದ್ದೀನಿ ನೋಡು. ಇಪ್ಪ, ಈಗ ನಾ ಇವ್ರನ್ನ ಯಾರ್ಯಾರು ಕೇಳೇ ಇಲ್ರಿ. ತಮ್ಮ ವಾಮ ಭಾಗದಲ್ಲಿ ಬಂದಂತವ್ರು ಯಾರು? ಅವ್ರು ಅಷ್ಟೇ ವಿಚಾರ ಮಾಡಿದಿವ್ರಿ. ಸದ್ಯ ಸಂಗಡ ಬಂದಂತವಳು ರುಕ್ಮಿಣಿ. ಆ ತಾಯಿಯವರಿಗೆ ಭೇಟಿಯಾಗಿ ಬರ್ತೀವ್ರಲ್ಲ, ಆಶೀರ್ವಾದ ಭೇಟಿಯಾಗಿ ಬಾ. ಏನಮ್ಮ ತಾಯಿ, ತಾವು ಬಂದಂಥವರು ಯಾರು? ಅಮ್ಮ ನನ್ನ ಕಂತಕ್ಕೆ ನೀನು ಯಾರು? ನಾನು ಏಳ್ ಮಕ್ಕಳ ತಾಯಿ ಅದನ್ರಿ. ಅಲ್ಲ, ಇಲ್ಲಿಗೆ ಬಂದಿ, ನಿಮ್ಮನ್ನು ನುಂಗಾಕ ಬಂದನಿ. ಮಯಕ್ಕೆ ನುಂಗು. ಇಲ್ಲಮ್ಮ, ಪ್ರಥಮದಲ್ಲಿ ಬಂದು ತಮ್ಮ ತವರ ಮನಿ ಯಾವುದು? ತವರ ಮನಿ ಯಾವುದು? ಮತ್ತು ತಮ್ಮ ಅತ್ತಿ ಮನಿ ಯಾವುದು? ಅತ್ತರ ಮನಿ ಯಾವುದು? ನಾವು ಇರುವಂತ ಸ್ಥಾನ ಯಾವುದು? ಅಲ್ಲ, ಇಷ್ಟೆಲ್ಲ ಹೇಳಿಕೋಬೇಕಲ್ಲ. ಇಷ್ಟೆಲ್ಲ ಹೇಳಿದ್ರಿ ನೀವು ಯಾರದಿರಿ ಅನ್ನೋದು ನನಗೆ ಗುರ್ತಾಗ್ತದೆ. ಹತ್ತಿಂದ ಹೇಳಿದ್ರಿ ಕೇಳಮ್ಮ. ಹೇಳ್ರಿ. ಅಮ್ಮ ಉಂಟಮ್ಮ. ನಾನ್ ಸ್ಥಾನಕ್ಕೆ ನಾವಿರುವಂತ ಸ್ಥಾನಕ್ಕೆ ವೈಕುಂಠ ವೈಕುಂಠಪುರ ಅಂತಾರ ಅಮ್ಮ. ಎಂಥ ಚಂದ ಹೆಣ್ಮಗಳು ಓದ್ ಕುಂಟು ಕೊಟ್ಟಾರು. ಇಷ್ಟೆಲ್ಲ ಆತ್ರಿ ತಮ್ಮ ಅತ್ತಿ ಯಾರು? ಮಾವ ಯಾರು? ಭಾವನ್ ಯಾರು? ಭಾವ ಯಾರು? ಇವ್ರ ಎಲ್ಲಾರು ಹೆಸರು ಹೇಳಬೇಕ್ರಿ. ಅಲ್ಲ, ಎಲ್ಲಾರು ಹೆಸರು ಹೇಳಿರ್ಕಲ್ಲ, ಹೇಳಿದ್ರೆ ನಮ್ಗೆ ಗುರ್ತಾಗ್ತದೆ. ಅಮ್ಮ ಇಷ್ಟೆಲ್ಲ ಹೇಳಿದ್ರೆ ಖರೇರಿ, ಇನ್ನು ಮುಗ್ ದಿನಸನೇ ಬಿಟ್ಟಿರ್ಲಿಲ್ಲ. ಅಂದ್ರೆ ಏನಮ್ಮ? ಅಂದ್ರೆ ತಮ್ಮ ಪರಮಾತ್ಮ ಹೆಸರಮ್ಮ. ಹೀಗಮ್ಮ? ಹೌದಮ್ಮ. ಕೇಳ್ಕೋಬೇಕಲ್ಲ ಬಂದು ಎಂತ ಅದು ಕೇಳಮ್ಮ. Thank you. ಹೋತೆ ನನ್ನ ಸೌಭಾಗ್ಯಕ್ಕೆ ಬಂದ ನೆಲ್ಲಿನ ನೋಡ ಬಹಳ ಗುಮ್ಮಾಚನ್ರಿ ಇಷ್ಟ ಮಾಡಬಾರ್ದು. ಮೂವತ್ತ್ ಮೂರು ಕೋಟಿ ದೇವಾದಿ ದೇವತೆಗಳೆಲ್ಲ ದೇವತೆಗಳೆಲ್ಲ ಎಲ್ಲಿಗೆ ಆಪ್ತರು ಬಂದಾರಲ್ಲ ಕೇಬೇಕು. ಇವರೆಲ್ಲ ನಿಮ್ಮ ಅಪ್ಪಗ ಬಂದಾರು ಚೇಷ್ಟ ಮಾಡಬಾರ್ದು. ಇಲ್ಲಮ್ಮ ಇಲ್ಲಮ್ಮ ಇಷ್ಟೆಲ್ಲ ಹೇಳಿದ್ರೆ ಖರೆ ರೀ. ತಮ್ಮ ಪುರುಷಂದ್ರ ಹೆಸರು ಹೇಳಿಕೋಬೇಕಲ್ಲ. ಹೌದಮ್ಮ ಕೇಳಮ್ಮ ಹೇಳ್ರಿ. ಶ್ರೀ ಕೃಷ್ಣ ಪುರುಷ ನಮ್ಮ ಪ್ರೀತಿ ಪುರುಷಂದ್ರಾಗಬೇಕು. ಇಲ್ಲಮ್ಮ ಇನ್ಮೇಲೆ ಇಷ್ಟೆಲ್ಲ ಹೇಳಿದ್ರೆ ಖರೆ ರೀ. ತಮ್ಮ ಹೆಸರು ರೀ? ಅಲ್ಲ ಎಲ್ಲ ಹೆಸರು ಹೇಳ್ಕೋಬೇಕಲ್ಲ. ನೋಡಿ ನಾವು ಕೇಳ್ತೀವಿ ಅಂದ ಬಳಿಕ ತಾವ್ ಹೇಳಬೇಕು. ಈಗ ಹೌದಮ್ಮ ಭೀಷ್ಮಕ ಗರ್ಭಾಮಣಿ ಭೀಷ್ಮಕ ಗರ್ಭಾಮಣಿ ಮಗನ ಬಗಿನಿ ಬಗಿನಿ ಅನುರಿನಿ ನಲಪೂರ್ಣಿ ನಲಪೂರ್ಣಿ ಜಾನ ಶ್ರೀ ಕೃಷ್ಣನ್ ಪಟ್ಟದ ರಾಣಿ ಪಟ್ಟದ ರಾಣಿ ಎಲ್ಲಿಗೆ ಬಂದು ಬಂದು ಏನಂತಾರಮ್ಮ? ಅಮ್ಮ ಏನಂತ ಇದ್ದಾರೆ? ರಣರುಕ್ಮಿಣಿ ಮತ್ತು ರಣರುಕ್ಮಿ ಅಂತಾರ. ಹೋಗೋ ನಿನ್ ಹರುಕ್ಮಿಣಿಗೆ ಒಂದ್ ಬೆಂಕಿ ಹಚ್ಚಲಿ ಗುಡ್ಡ ಹಾಡಿ ಇಲಿ ತೆಗೆದಂಗಾತು. ಅಲ್ಲ ಏನತ್ತು? ಇಲ್ಲಮ್ಮ ಇಷ್ಟೆಲ್ಲ ಹೇಳಿದ್ರಿ, ಈಗ ನೀವು ಇಷ್ಟು ಸಮಯದಾಗ ಇಲ್ಲಿಗೆ ಬರ್ಲಿಕ್ಕೆ ಕಾರಣ ಏನ್ರಿ? ಕಾರಣದ ಏನದ ರೀ? ಆಯವನಲ್ಲ ಪರಮಾತ್ಮ ಪರಮಾತ್ಮರು ಆನನ ಭಗವಂತ ಭಗವಂತನು ಎನ್ನ ಮಂದ್ರದಲ್ಲಿ ಇಲ್ಲದೆ ಇಲ್ಲದೆ ಈ ಹೊತ್ತಿಗೆ ನಾಲ್ಕ ಸೊಳಕ್ ಹೋದಮ್ಮ. ಹೌದು ತಾಯಿ, ಆತನು ಸುಧಾರ್ಥಕ್ಕೆ ಬಂದಿದ್ದೇನೆ. ನೀನಾದ್ರೂ ಸೋದ್ ಕೊಟ್ಟೇನಮ್ಮ. ನೋಡಮ್ಮ, ಆ ನಿನ್ನ ಪರಮಾತ್ಮನನ್ನು ಸೋದ್ ಮಾಡುವಂತ ಶಕ್ತಿ ನನ್ನಲ್ಲಿಲ್ಲ. ಯಾಕಮ್ಮ? ನಾವು ನೀವು ಕೂಡಿ ಆ ಪರಮಾತ್ಮನ ನಾಮಸ್ಮರಣೆ ಮಾಡ್ಕೊಂಡು ಹೋಗ ನೋಡ್ರಿ, ಪರಮಾತ್ಮನ ಸೋದ್ ತಾನೇ ಆಗ್ತದೆ. ಯಾರು ನೋಡಿ ಜಲ್ಮ ಶರಣರ ತಾಯಿ ಚರಣಕ ತ್ರೇಮೂರ್ತಿ ಪೂಜೆ ಶತ್ರಿಕಾಲಕ ಗುರುವಿನ ಗುರು ಆಶೀರ್ವಾದಿರು ತನಕ ಗುರುವಿನ ಗುರು ಆಶೀರ್ವಾದಿರು ತನಕ ತರಿಕೆಟ್ಟ ನಡೆಯಪ್ಪ ತಾಯಿ ಚರಣಕ ತಾಯಿ ಸೇವಾ ತಾಯಿಗೆ ಮಗ ಇದ್ದ ಒಬ್ಬ ಘಾತಕ ನಿಸದಾಗ ತಾಯಿನ ಕಳೆದಾನು ಕಟಕ ಪತ್ರಾಂಕವಾದಿತ್ತ ರಾಜನ ತನಕ ಪತ್ರಾಂಕವಾದಿತ್ತ ರಾಜನ ತನಕ ಈ ಸುದ್ದಿ ಕೇಳಿ ರಾಜ ಬಂದ ನೋಡೋದಕ ತಾಯಿ ಸೇವ ಮಾಡೋ ತಾಯಿರುಂಡ ಬಿದ್ದ ಬಳರ್ತಿತ್ತಪ್ಪ ನೆಲಕ ಸುದ್ದಿ ಕೇಳಿ ರಾಜ ಬಂದ ನೋಡೋದಕ್ಕೆ ರುಂಡಾರಿವಾಗಿ ಬಿತ್ತ ರಾಜನ್ ಪಾದಕ ರುಂಡಾರಿವಾಗಿ ಬಿತ್ತ ರಾಜನ್ ಪಾದಕ ಮಗನ ಬಿಟ್ಟ ನನ್ನ ಹಾಕೋ ಸೋಲಕ ತಾಯಿ ಸೇವ ಮಾಡೋ ತಾಯಿ ಸೇವ ಮಾಡು